ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನಾನು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ 10ನೇ ಗ್ರಾಮದಲ್ಲಿದ್ದೇನೆ. ಇಲ್ಲಿ ಒಬ್ಬ ಹಿರಿಯ ಪ್ರಗತಿಪರ ರೈತ ತಿಪ್ಪೇಸ್ವಾಮಿ ಅವರಿದ್ದಾರೆ ನಮ್ಮ ಜೊತೆಗೆ. ಇವರು ಜಾನುವಾರುಗಳನ್ನ ಸಾಕ್ತಾ ಇದ್ದಾರೆ, ಹೈನುಗಾರಿಕೆನ ಒಂದು ದೊಡ್ಡ ಪ್ರಮಾಣದಲ್ಲೇ ಮಾಡ್ತಾ ಇದ್ದಾರೆ ಈ ಊರಲ್ಲಿ 10ನೇ ಗ್ರಾಮದಲ್ಲಿ. ಈಗ ಈ ಒಂದು ಹೈನುಗಾರಿಕೆ ದನಗಳ ಒಂದು ನಿರ್ವಹಣೆ ಕುರಿತು ಇವರು ನಮ್ಮ ಜೊತೆ ಮಾಹಿತಿ ಮಾಡಿಕೊಳ್ಳಿದ್ದಾರೆ. ಪ್ರಥಮವಾಗಿ ಭದ್ರಾವತಿಯ ಆಕಾಶವಾಣಿ ಕೇಂದ್ರ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ತಿಪ್ಪೇಸ್ವಾಮಿ ಅವರೇ, ಹೇಳಿ ಎಷ್ಟು ವರ್ಷದಿಂದ ತಾವು? ಒಂದು ವರ್ಷದ ಮೇಲೆ ಒಂದು ತಿಂಗಳಾಯ್ತು ಈಗ ಕಮೆಂಟ್ಸ್ ಮಾಡಿ. ಹಸುಗಳನ್ನ ಎಲ್ಲಿ ಖರೀದಿ ಮಾಡಿದ್ರಿ? ಇಲ್ಲೇ ದಾವಣಗೆರೆ ಸರೌಂಡಿಂಗ್ ನಲ್ಲಿ. ಎಷ್ಟು ಹಸುಗಳನ್ನ ಇದು ಮಾಡ್ತಾ ಇದ್ರಿ? ಈಗ ಸದ್ಯ ಬಂದ್ನ ಬಹಳ ಇದ್ವು, ಅಂತ ಇವಾಗ ಒಂದು 15 ದೊಡ್ಡವಿದಾವೆ, ಚಿಕ್ಕ ಒಂದು 10 ಇದಾವೆ. ಯಾಕೆ ನಿರ್ವಹಣೆಗೆ ಸಮಸ್ಯೆ ಆಯ್ತಂತ ಹೇಳಿ ತೆಗ್ದಿದ್ರ ಹೇಗೆ? ಇಲ್ಲ, ಅವು ಕೆಲವು ಇದಾಗಿದ್ ವಲಯ, ಅದರಿಂದ ತೆಗೀತದೆ. ಈಗ ಇದರ ಒಂದು ಕೊಟ್ಟಿಗೆ ಒಂದು ನಿರ್ವಹಣೆಗೆ ಬಂದ್ರೆ ಇದು ಯಾರು ನಿಮ್ಗೆ ಈ ತರ ಮಾಡ್ಬೇಕು ಅಂತ ಹೇಳಿದ್ರು? ಇದನ್ನ ನಮ್ಮ ಮಗ ಅಲ್ಲಿ ಮಾಡಿದ್ದ ಫಸ್ಟ್ ದಾವಣಗೆರೆಯಲ್ಲಿ. ಅಲ್ಲಿ ಜಮೀನು ತಿಂಗಳಿಗೆ ಇಷ್ಟು ಅಂತೇಳಿ ಮಾಡ್ಕೊಂಡು ಮಾಡಿದ್ದ. ಈಗ ಇದು ನಮ್ ಸ್ವಂತ ಜಮೀನಲ್ಲ, ಇಲ್ಲಿ ಬೋರ್ವೆಲ್ ಎಲ್ಲ ಮಾಡ್ಕೊಂಡಿದ್ವಲ್ಲ, ಇಲ್ಲೇ ಮಾಡಿದ್ರು ವಾಸಿ, ಗೊಬ್ಬರನು ಇಲ್ಲೇ ಹತ್ರ ಆಗ್ತತೆ, ಹಾಲನ್ನು ಇಲ್ಲೇ ಮಾಡಿಕೊಂಡ ಇದಕ್ಕೆ ಡೈರಿ ಕಳಿಸ್ತಾ ಇದೀವಿ. ಹೀಗಾಗಿ ಇಲ್ಲಿ ಕಮೆಂಟ್ಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀವಿ. ಇದು ಈಗ ಇದರಲ್ಲಿ ಜರ್ಸಿ ಕೂಡ ಇದಾವೆ, ಮತ್ತೆ ದೇಸಿ ತಳಿಗಳು ಎರಡು ಮಿಕ್ಸ್, ಎರಡು ಮಿಶ್ರಣ ಮಾಡಿ ಮಾಡ್ತಾ ಇದ್ದಾರೆ. ಏನು ವ್ಯತ್ಯಾಸ ಕಂಡಿದೀರಿ ಈಗ ದೇಸಿ ತಳಿಗಳಲ್ಲಿ ಮತ್ತೆ ಈ ಒಂದು ಜರ್ಸಿ ತಳಿಗಳಲ್ಲಿ? ಆಹಾರ ಒಂದು ಪದ್ಧತಿ ಆಗ್ಲಿ ಅಥವಾ ಅದರ ಒಂದು ಹಾಲಿನ ಇಳುವರಿ ಆಗಿರ್ಲಿ ಅಥವಾ ಇದು ನಿರ್ವಹಣೆ ಮಾಡೋದಾಗ್ಲಿ, ಅಂತದೇನು ಸಮಸ್ಯೆ ಏನಿಲ್ಲ. ಒಂದ್ ಆಕಳಿಗಿಂತ ಒಂದ್ ಆಕಳು ಒಂದ್ 1/2 ಲೀಟರ್ 3/4 ಲೀಟರ್ 1 ಲೀಟರ್ ಹೆಚ್ಚು ಕಮ್ಮಿ ಕರಿತಾ ಇದಾವೆ, ಹಾಲನ್ನ ಹಿಂಡ್ತಾ ಇದಾವೆ. ಇದರ ಒಂದು ನಿರ್ವಹಣೆಗೆ ಈಗ ಯಾವ ರೀತಿಯಿಂದ ಮನೆ ಕುಟುಂಬದವರು ಸೇರಿಸಿಕೊಂಡಿದ್ದೀರಾ ಇಲ್ಲ ಆಳುಗಳನ್ನ ಇಟ್ಟಿದ್ದೀರಾ? ಈಗ ಮನೆಯವರು ಇದನ್ನ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿಕೊಂಡು ನೋಡ್ತಾ ಇದಾರೆ ಡೈಲಿ. ಒಬ್ಬರು BRS ಹಾಲು ಕರೆಯೋದಕ್ಕೆ, ಮೈ ತೊಳೆಯೋದು, ಮೇವು ಹಾಕೋದಕ್ಕೆ, ಪ್ರತಿಯೊಂದಕ್ಕೂ ಅವನಿಗೆ ಜವಾಬ್ದಾರಿ ಮಾಡಿ ಕೊಟ್ಟಿದ್ದೀವಿ. ಆಮೇಲೆ ಈಗ ಇದರ ಒಂದು ಮೇವಿನ ಒಂದು ನಿರ್ವಹಣೆಗಾಗಿ ಏನ್ ಮಾಡ್ತಾ ಇದ್ದೀರಾ, ಬೆಳೆಗಳನ್ನ ನೀವು ಬೆಳಿತಾ ಇದ್ದೀರಾ? ಹೌದು, ಮೆಕ್ಕೆಜೋಳ ಬೆಳೆದು ಈಗ ಇವತ್ತಿಗೆ 2 ದಿವಸ ಆಯ್ತು, ಎಲ್ಲ ಸೈಲೇಜ್ ಮಾಡಿದ್ದಾರೆ. ಸೈಲೇಜ್ ಮಾಡಿದೀರಾ? ಹೌದು. ಮೆಕ್ಕೆಜೋಳ ಜೊತೆಗೆ ಈಗ ಹಸಿ ಹುಲ್ಲಾಗಿ ಏನ್ ಕೊಡ್ತಿದ್ರಿ ಇದಕ್ಕೆ? ಹಸಿ ಹುಲ್ಲಾಗಿ ಇದೆ ಮೆಕ್ಕೆಜೋಳ ಸೈಲೇಜ್ ಪೆಂಡಿನೇ ಉಚ್ಚು ಬಿಚ್ಚಿ ಕೊಡ್ತಾ ಇದೀವಿ. ಇದರ ಜೊತೆಗೆ ಈಗ ರಾಗಿ ಹೊಟ್ಟಾಗಿರ್ಬಹುದು ಮತ್ತೆ ಬೇರೆದು ರಾಗಿ ಹುಲ್ಲು, ಭತ್ತದ ಹುಲ್ಲು ಎಲ್ಲ ಇದಾವೆ. ಒಂದೊಂದ್ ಟೈಮ್ ಒಂದೊಂದು ಸಪರೇಟ್ ಆಗಿ ಮೇಯಿಸ್ತಾ ಇದೀವಿ. ಇದು ಕೊಟ್ಟಿಗೆಯಲ್ಲಿ ಕೂಡ ಹಾಕಿ ಸಾಕ್ತಾ ಇರೋದು ಅಲ್ಲ? ಹೌದು. ಈಗ ಬೇರೆ ನಮ್ಮ ದೇಶಿ ತಳಿಗಳು ಹೆಂಗಿರ್ತವೆ ಅದನ್ನ ಮೇಯಿಸ್ಕೊಂಡ್ ಬಂದ್ಬಿಟ್ಟು ಕಟ್ಟೋದು ಆತರದಿಲ್ಲ? ಇಲ್ಲ, ಆತರದಿಲ್ಲ, ಇಲ್ಲ ಮನೆಯಲ್ಲೇ ಇಲ್ಲ, ಇದು ಕಟ್ಬಿಟ್ಟು ಇದು ಮಾಡೋದು. ಆಮೇಲೆ ಈಗ ಇದಕ್ಕೆ ರೋಗ ರುಜಿನಗಳು ನಿಮಗೆ ಇದಾವೆ? ರೋಗ ರುಜಿನ ಬರ್ತವೆ, ಬಂದ್ರೆ ಏನು ಅದಕ್ಕೆ ಯಾರು? ದಾವಣಗೆರೆಯಿಂದ ಬರ್ತಾರೆ ಡಾಕ್ಟರ್ಗಳು, ಬಂದ್ಬಿಟ್ಟು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರೆ. ಆಮೇಲೆ ಇದ್ರ ಜೊತೆಗೆ ಈಗ ಈ ಹಾಲಿನ ಒಂದು ಇಳುವರಿಗೆ ಬಂದ್ರೆ, ಈಗ ನೀವು ಹೇಳಿದ್ರಿ ಒಂದು ಆಕಳಿಂದ ಇನ್ನೊಂದು ಆಕಳಿಗೆ ಸ್ವಲ್ಪ ಜಾಸ್ತಿನೇ ಕೊಡ್ತದೆ, ಒಂದು 1/2 ಲೀಟರ್ 1 ಲೀಟರ್ ಜಾಸ್ತಿ ಕೊಡ್ತದೆ ಅಂತ. ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಬೇಸಿಗೆಯಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಅಲ್ವಾ? ಕಡಿಮೆ ಬೇಸಿಗೆಯಲ್ಲಿ ಕಮ್ಮಿ ಆಗಿರೋದ್ರಿಂದ 65 ಲೀಟರ್ 64 63 ಹಿಂಗೆ ಡೈಲಿ ಬೆಳಿಗ್ಗೆ ಸಾಯಂಕಾಲ ಬರ್ತಾ ಇತ್ತು. ಈಗ ಇದ್ರ ಜೊತೆಗೆ ನಾವು ಮೌಲ್ಯವರ್ಧನೆ ಅಂತೀವಿ, ಈಗ ಹಾಲು ಮಾರಾಟ ಮಾಡ್ದೇನೆ ಬೆಣ್ಣೆ ತುಪ್ಪ ಮಾಡೋದು ಅದನ್ನೆಲ್ಲ ಏನು ಮಾಡಲ್ಲ ರೀ, ಬೆಣ್ಣೆ ತುಪ್ಪ ಏನಿಲ್ಲ, ಓನ್ಲಿ ಹಾಲು ಹಾಲು ಮಾತ್ರ ಹಾಲು ಮಾತ್ರ ಕೊಡ್ತಾ ಇದೀವಿ. ಆಮೇಲೆ ಈಗ ಸಗಣಿ ಬಂದಿದ್ದ ಸಗಣಿನ ಒಂದು ಮೂಲೆಯಲ್ಲಿ ಜಮೆ ಆಗುವ ಹಾಗೆ ಇಲ್ಲ ಇದರ ಒಂದು ಮೂತ್ರನ ಒಂದು ಮೂಲೆಯಲ್ಲಿ ತೊಟ್ಟಿ ಮಾಡಿದ್ದೀರಾ? ಶೇಖರಣೆ ಆಗ್ತದೆ. ಶೇಖರಣೆ ಅಂದ್ರೆ ಮನುಷ್ಯ ಗುಡ್ಸ್ಕೊಂಡು ಹೋಗ್ತಾರೆ? ಇಲ್ಲ, ಎಲ್ಲ ಎಲ್ಲ ತೊಳೆದಿರೆಲ್ಲ ತೊಟ್ಟಿಗೆ ಮೂರ್ನಾಲ್ಕು ತೊಟ್ಟಿ ಮಾಡಿದೀವಿ, ತೊಟ್ಟಿಗೆ ಬಿಡ್ತದೆ. ಅಲ್ಲಿಂದ ತೋಟಕ್ಕೆ ಮಿಷನ್ ಹಚ್ಚಿ ಹೊಡಿತೀವಿ. ಸಗಣಿ ಮಾತ್ರ ಗೊಬ್ಬರಕ್ಕೆ ಆ ಕಡೆ ಹಿಂದ್ಗಡೆಗೆ ಪಕ್ಕಕ್ಕೆ ಹಾಕಿದೀವಿ. ಎಷ್ಟು ಈಗ ಇದ್ರ ಜೊತೆಗೆ ಕೃಷಿ ಕೂಡ ಮಾಡ್ತಾ ಇದ್ದೀರಾ? ಕೃಷಿ ಏನ್ ಬೆಳೀತಾ ಇದ್ದೀರಿ ಇಲ್ಲಿ? ಅಡಿಕೆ, ತೆಂಗು ಇದಾವೆ. ಅಡಿಕೆ ಇದೆ. ಮತ್ತೆ ಏನು ಅದ್ರ ಜೊತೆಗೆ? ಅದ್ರ ಜೊತೆಗೆ ನಾವ್ ಇನ್ನೇನು ಮಾಡ್ತಾ ಇಲ್ಲ. ಅಂತರ್ ಬೆಳೆ ಆಗಿ ಬೇರೆ ಬೇರೆ ಮೊದಲು ಮಾಡ್ತಿದ್ವಿ, ಇವಾಗ ಇಲ್ಲ. ಅಡಿಕೆ ತೋಟ ಮಾಡಿದ್ಮೇಲೆ ಯಾವ್ದೂ ಇಲ್ಲ. ಇಲ್ಲ ಅಂದ್ರೆ ಅದು ಅಡಿಕೆ ಸಣ್ಣ ಒಂದು ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಅವಾಗ ಮಾಡಿದಿರಿ? ಮಾಡಿದೀವಿ. ನಂತರ ತೆಗ್ದಾಕಿದ್ರ? ಈಗ ಅಡಿಕೆ ಹೆಂಗ್ ಬರ್ತಾ ಇದೆ ಇಳುವರಿ? ಇಳುವರಿ ಮೊದಲು ಬಹಳ ಚೆನ್ನಾಗಿ ಬರ್ತತ್ರಿ, ಇವಾಗ ಕಮ್ಮಿ ಕಡಿಮೆ ಆಗೈತಿ. ಕಡಿಮೆ ಆಗಿದೆ. ತೆಂಗು? ತೆಂಗು ಏನು ಪ್ರಯೋಜನ ಇಲ್ಲ. ತೆಂಗು ಏನದು ನುಸಿದ ಪ್ರಾಬ್ಲಮ್? ನುಸಿ ಪ್ರಾಬ್ಲಮ್. ತೆಂಗು ಏನು ಇಳುವರಿ ಇಲ್ಲ. ಇಳುವರಿ ಇಲ್ಲ ಅದರಿಂದ ಇಲ್ಲ. ಅದೇನು ಇದ್ರು ಮನೆಗೋಸ್ಕರ? ಮನೆಗೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ ಮಕ್ಕಳಿಗೆ ಮಾರಾಟ ಮಾಡ್ತೀವಿ ಅಷ್ಟೇ, ಕಡಿಮೆ ಪ್ರಮಾಣದಲ್ಲಿ. ಆಮೇಲೆ ಈಗ ಈಗ ಬೇಸಿಗೆಯಲ್ಲಿ ಯಾವ ರೀತಿಯಿಂದ ಈಗ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಸ್ವಲ್ಪ ಸೆಕೆ ಜಾಸ್ತಿ ಇರ್ತದೆ. ಈಗ ಹಾಕಿದೀವಿ ಫ್ಯಾನ್ ಹಾಕಿದೀವಿ, ಮೇವು ಹಾಕ್ತಿದ್ವಿ, ನೀರ್ ಕುಡಿಸೋದು ಮಧ್ಯಾಹ್ನ ಡೈಲಿ 3 times ನೀರ್ ಕುಡಿಸ್ತಾರೆ, ಮೇವು ಹಾಕ್ತಾರೆ. ಎಲ್ಲ ಹಿಂಗೆ ಒಂದ್ ಬೈ ಒನ್ ಹಾಕಿ ಅಂತ ಹೋಗ್ತಾ ಇದಾರೆ. ಮತ್ತೆ ಈಗ ನೋಡ್ತಾ ಇದ್ದೀನಿ ಈಗ ಮೈ ಕೂಡ ತೊಳಿತಾ ಇದೆ. ಹೌದೌದು, ತೊಳಿತಾ. ಒಂದೇ ಸಲನಾ ಅಥವಾ ಎರಡ್ ಸಲ ಇದ್ ಮಾಡ್ತೀರಾ? ಒಂದ್ ದಿನಕ್ಕೊಂದ್ಸರಿ. ದಿನಕ್ಕೊಂದ್ಸಲ ಅಂದ್ರೆ ಸ್ವಲ್ಪ ಬಿಸಿ ತಂಪು ವಾತಾವರಣ ಡೈಲಿ ಒಂದ್ಸರಿ. ಈ ಫ್ಯಾನ್ ಜೊತೆಗೆ ಈಗ ಇದು ಸೊಳ್ಳೆ ಪರದೆ ಹಾಕಿದೀವಿ. ಇದು ಸೊಳ್ಳೆ ಪರದೆ ಅಂತಂದ್ರೆ ಯಾವ್ದು ಕ್ರಿಮಿ ಕೀಟಗಳು ಬರಬಾರ್ದು, ಯಾವ ಬಂದ್ ಇಲ್ಲಿ ಹಸುಗಳನ್ನ ಕಚ್ಚಬಾರದು ಅನ್ನೋ ಒಂದು ಉದ್ದೇಶಕ್ಕೆ ಸೊಳ್ಳೆ ಪರದೆಯನ್ನು ಹಾಕಿದೀವಿ. ಸೊಳ್ಳೆ ಪರದೆ ಕೂಡ ಹಾಕಿದೀರಾ? ಸಪರೇಟ್ ಆಗಿ ಮಾರಾಟ ಮಾಡ್ತೀರಾ? ದೇಶಿ ತಳಿದು ಹಾಲು ಬೇರೆ, ಮಲೆ ಇಲ್ಲ ಇಲ್ಲ ಇಲ್ಲ, ಹಂಗೇನಿಲ್ಲ, ಎಲ್ಲ ಮಿಕ್ಸ್ ಮಾಡೇ ಕೊಡ್ತಾ ಇದ್ದೀವಿ. ಎಲ್ಲ ಮಿಕ್ಸ್ ಮಾಡೇ ಕೊಡ್ತಾ ಇದ್ದೀರಾ? ಆಮೇಲೆ ಈಗ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಇದಕ್ಕೆ ಫೀಡ್ ಅಂತ ಬರ್ತದಲ್ಲ, ಅದು ಕೊಡ್ತೀರಾ? ಫೀಡ್ ಕೊಡ್ತೀವಿ. ಅದು ಯಾವ ಟೈಮ್? ಬೆಳಿಗ್ಗೆ ಸಂಜೆನಾ? ಈಗ 3 ಗಂಟೆ ಮೇಲೆ ಕೊಡ್ತಾರೆ. 3 ಗಂಟೆ ಮೇಲೆ? ಬೆಳಿಗ್ಗೆ ಏನು ಯಾವ ಆಹಾರ ಕೊಡ್ತೀರಿ? ಬೆಳಿಗ್ಗೆ ಬೇರೆ ಏನೇನ ಇದಾವೆ? ಸೈಲೇಜ್, ಮೆಕ್ಕೆಜೋಳ ಸೈಲೇಜ್, ರಾಗಿ ಹುಲ್ಲು, ಭತ್ತದ ಹುಲ್ಲು, ಎಲ್ಲಾನು ಒಂದೊಂದ್ ಟೈಮ್ ಒಂದೊಂದ್ ಟೈಮ್ ಹಾಕಂತ ಮೇಯಿಸ್ತಾ ಇದಾರೆ. ಮತ್ತೆ ಈಗ ಇದರ ಒಂದು ನಿರ್ವಹಣೆಗೆ ಬಂದ್ರೆ, ಈಗಂತೂ ಎಲ್ಲಾನು ನಾವು ಔಷಧಿ ಮನೆಯಲ್ಲಿ ಔಷಧಿ ಏನು ಕೊಡೋದಿಲ್ಲ, ಏನಿದ್ರು ಡಾಕ್ಟರ್ ಕರ್ಸನೆ ಕರ್ಸಿ ಮೊದ್ಲೆಲ್ಲ ಕೊಡ್ತಿದ್ರು. ಬಟ್ ಡಾಕ್ಟರ್ ಕರ್ಸಕ್ಕಿಂತ ಮೊದ್ಲು ನೀವೇನು ಪ್ರಥಮ ಉಪಚಾರ ಏನ್ ಮಾಡ್ತೀರಿ? ಸಪೋಸ್ ಏನಾದ್ರೂ ಕಾಯಿಲೆ ಕಸಾಲೆ ಬಂದ್ರೆ? ಏನಿಲ್ಲ, ಇಲ್ಲೇ ಮಾಯಕೊಂಡದಲ್ಲಿ ಡಾಕ್ಟರ್ ಇರ್ತಾರೆ, ವೆಟರ್ನರಿ, ಅವ್ರನ್ನ ಕರ್ಸ್ಕೊಂಬಂದು ತೋರಿಸಿ ಇದು ಮಾಡ್ತೀವಿ. ಅವರು ಇಂತಿಂದ ಏನ್ ಬಂದತ್ತೆ ಅನ್ನೋದಕ್ಕೆ ಇಂತಿಂತದಕ್ಕೆ ಇಂತ ಮೆಡಿಸಿನ್ ಕೊಡ್ರಿ ಅಂತೇಳಿ ಬರ್ಕೊಟ್ಟಿದ್ದಾರೆ. ಇದನ್ನ ನೋಡಿ ಇಲ್ಲಿ ತಂದಿಟ್ಟಿದೀವಿ. ಆಹಾರದಲ್ಲಿ ಕೂಡ ಸೇರಿಸಿಕೊಡ್ತೀರಾ? ಸೇರಿಸಿಕೊಡ್ತೀವಿ. ಹೌದು, ಆಹಾರದಲ್ಲಿ ಕೂಡ ಸೇರಿಸಿಕೊಡ್ತೀವಿ. ಹೌದು. ಆಮೇಲೆ ಈಗ ಈ ಬಂದಿದ್ದ ಸಗಣಿ ಗೊಬ್ಬರ ಮೇಲೆ ಮೂತ್ರ ಎಲ್ಲ ತಮ್ಮ ಜಮೀನಿಗೆ ಉಪಯೋಗಿಸ್ಕೋತೀರಾ ಅಥವಾ ಬೇರೆ ಕಡೆ ಕೂಡ ಮಾರಾಟ ಮಾಡ್ತೀರಾ ಇದನ್ನ? ಇಲ್ಲ, ನಮ್ ಜಮೀನಿಗೆ. ನಮ್ಗೆ ನಿಮ್ಮ ಜಮೀನಿಗೆ ಸಾಕಾಗೋದು? ನಮ್ ಜಮೀನಿಗೆ ಆಗಲ್ಲ. ಸೊ ಬೇರೆ ಕಡೆ ಮಾರಾಟ ಮಾಡೋದು ವ್ಯವಸ್ಥೆ ಇಲ್ಲ. ಮತ್ತೆ ಬೇರೆಯಿಂದ ತಗೊಳ್ತೀರಾ? ತಗೊಂತೀವಿ. ಆಮೇಲೆ ಹಳೆ ಪದ್ಧತಿ ಅಂತ ಕುರಿ ಮೇಲೆ ನಿಲ್ಸೋದು ಅಂತ ಹೇಳ್ತಾರೆ, ನೀವು ಅದು ಮಾಡ್ತೀರಾ? ಇಲ್ಲ, ಮಾಡಿಲ್ಲ. ಪ್ಲಾಟ್ಫಾರ್ಮ್ ಮಾಡಿದಾರೆ, ಅದನ್ನ ಇದನ್ನ ನೋಡೋದೇ ಕಷ್ಟ ಐತೆ. ಅವೆಲ್ಲ ಏನು ಬೇಡಪ್ಪ ಅಂತೇಳಿ ಮಗನಿಗೆ ಮಾಡೋದಕ್ಕೆ. ಅದು ಏನಂತಂದ್ರೆ ಒಂದು ಇದರಲ್ಲಿ ಕುರಿ, ಒಂದು ಮಾಡಿದಾರೆ ನೋಡ್ರಿ, ಒಂಥರ ಕುರಿ ಮಾಡೋದಕ್ಕೆ ಇಲ್ಲಿ ಹಾಕಿಸ್ತಿದಾರೆ ಎಲ್ಲ ಪ್ಲಾಟ್ಫಾರಮ್. ಬೇಡಪ್ಪ ಇವನ್ ಮಾಡೋದೇ ಕಷ್ಟ ಅಂತೇಳಿ ಸುಮ್ಮಾಡಿದ್ದೆ. ಆಮೇಲೆ ಈಗ ಜಮೀನಿನಲ್ಲಿ ಅಡಿಕೆ ತೋಟದಲ್ಲಾಗ್ಲಿ, ಆಮೇಲೆ ತೆಂಗಿನ ತೋಟದಲ್ಲಾಗ್ಲಿ, ಈ ಕುರಿಗಾಹಿ ಇರ್ತಾರಲ್ಲ ಸಂಚಾರಿ, ಅವ್ರಿಗೆ ತಂದು ನಿಲ್ಸೋದು ಮಾಡ್ತಾ ಇದ್ವಿ. ನೀವು ಈಗೂ ಮಾಡ್ತಾ ಇದ್ದೀರಾ? ಈಗಲೂ ಮಾಡ್ತಾ ಇದ್ವಿ. ಏನು ಒಂದು ದಿವಸಕ್ಕೆ ಎಷ್ಟು ತಗೊಳ್ತಾರೆ ಅವರು? ಕುರಿ ಲೆಕ್ಕನ ಅಥವಾ ಹೇಗೆ? ಇಲ್ಲ, ಕುರಿ ಇಷ್ಟು ಅಂತ ಅದಾವೆ ಇರ್ತವೆ, ಅವರಿಗೆ ಒಂದು ನೈಟ್ಗೆ ಇಷ್ಟು ಅಂತೇಳಿ ಮಾತಾಡಿ ಕೊಟ್ಟು ನಿಲ್ಸೋಗ್ತಾರೆ. ಅದರ ಜೊತೆಗೆ ಕಾಳು ಕಾಳು ಕೊಡ್ಬೇಕೇನೋ, ರಾಗಿ ಅಕ್ಕಿ ಅವರಿಗೆ ಜೊತೆಗೆ ಹಣನು ಕೂಡ ಹಣನು ಕೊಡಬೇಕು. ಆ ಪದ್ಧತಿ ಇನ್ನೂ ಇದೆ. ಈಗ ಇದು ಒಂದು ವರ್ಷ ಅಂತ ಹೇಳ್ತಾ ಇದ್ರಿ ನೀವು, ಒಂದ್ ತಿಂಗಳು. ಏನ್ ಅನಿಸ್ತದೆ ಇದರಿಂದ ಲಾಭ ಅನ್ಸುತ್ತ? ಲಾಭ ಏನಿಲ್ಲ, ಸಗಣಿ ಉಳಿತತ್ ನೋಡಿ ಸರ್. ಅದೇ ಲಾಭ? ಅದೇ ಲಾಭ. ತೋಟಕ್ಕೆ ಹೊರಗಿಂದ ತರದ್ದು ತಪ್ತದ ಅಷ್ಟೇ, ತಪ್ತು ಸಗಣಿ ಒಂದು ಉಳಿತದೆ, ಸಗಣಿ ಒಂದು ಉಳಿತದೆ, ಅದೇ ಅಷ್ಟೇ. ಸಾವಯವ ಕ್ರಮದಿಂದ ನೀವು ತೋಟನ ಮಾಡ್ತಾ ಇದ್ವಿ ಅಷ್ಟೇ. ಇದ್ರ ಜೊತೆ ಈಗ ಎರೆಹುಳು ಗೊಬ್ಬರ ಮಾಡೋದು ಮತ್ತೆ ಬೇರೆ ಸಾವಯವ ಒಂದು ಗೊಬ್ಬರ ಮಾಡೋದು ಮಾಡ್ತಾ ಇದ್ದೀರಾ? ಮೊದ್ಲು ಮಾಡಿದ್ವಿ ಎರೆಹುಳದ್ದು, ಈಗೆಲ್ಲ ಏನು ಇಲ್ಲ. ಹಾಗಲ್ಲವಲ್ಲ, ನೋಡರು ಮಾಡರು ಬಹಳ ಜನ ಬೇಕು. ಕುಟುಂಬದಲ್ಲಿ ಎಷ್ಟು ಸದಸ್ಯರು ಇದ್ರಿ ನೀವು? ನಾವು ಅಣ್ಣ ತಮ್ಮ ಇಬ್ರು ಜಾಯಿಂಟ್ ಇಲ್ಲಿದ್ವಿ, ಇಲ್ಲಿ ಊರ್ನಾಗೆ ನಾಲ್ಕು ಜನ ಇದಾರೆ, ದಾವಣಗೆರೆಗೆ ಒಂದು ಮೂರು ಫ್ಯಾಮಿಲಿ ಇದಾರೆ. ಎಲ್ಲ ಒಟ್ಟಿಗೆ ಇದ್ದೀರಾ? ಎಲ್ಲ ಒಟ್ಟಿಗೆ ಇದೆ. ಜಮೀನು ಕೂಡ ಒಟ್ಟಿಗೆನೆ? ಎಲ್ಲ ಜಮೀನು ಕೂಡ ಒಟ್ಟಿಗೆ. ಬಂದಿದ್ದನ್ನ ನೀವು ಅದನ್ನ ಹಂಚ್ಕೊಳ್ತೀರಾ? ಇದು ಒಂದು ತುಂಬಾ ಒಂದು ಒಳ್ಳೆಯ ಸಂದೇಶ. ಯಾಕಂತಂದ್ರೆ ಇತ್ತೀಚಿನ ಒಂದು ದಿನಗಳಲ್ಲಿ ಈ ಏನು ಹಂಚ್ಕೊಳ್ಳೋದು ಸ್ವಲ್ಪನೇ, ಮದ್ವೆ ಆದ ತಕ್ಷಣ ಬಟ್ ಇಷ್ಟು ಇಲ್ಲ, ಅದೆಲ್ಲ ಏನಿಲ್ರಿ, ಎಂತದೂ ಇಲ್ಲ. ನೀವು ಇನ್ನೂ ಅದನ್ನ ಮುಂದುವರ್ಸ್ಕೊಂಡು ಬಂದಿದ್ದೀರಾ, ನಿಮ್ಮ ಹಿರಿಯರ ಒಂದು ಪುಣ್ಯ ಇದು. ಅದೇ ಅಷ್ಟೇ ಅಷ್ಟೇ. ಮಗ ಕೂಡ ಇದರಲ್ಲಿ ಬಂದು ಅವರೇ ಭಾಗಿಯಾಗಿ ಮಾಡಿರತ್ ಸರ್ ಇದನ್ನ. ಏನು ಮಗ ಏನ್ ಮಾಡ್ತಾರೆ ಮತ್ತೆ ಕೆಲಸ? ದಾವಣಗೆರೆಯಲ್ಲಿ ಅದಾರೆ. ಸ್ವಂತ ಏನಾದ್ರು ಮಾಡ್ತಾರೆ? ಸ್ವಂತ ಏನು ಅವ್ರಿಗೆ ತಿಳಿದ್ರು ಮಾಡ್ತಾ ಇದಾರೆ, ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ. ದನ ಹಸು ಸಾಕ್ತಾ ಇದ್ದೀರಿ ನೀವು, ಇದರಿಂದ ನಾವು ಉದ್ಯೋಗನ ಬೇರೆಯವ್ರು ಕೂಡ ಕಲ್ಪಿಸಬಹುದು ಅಂತ ಹೇಳ್ತೀರಿ. ಬೇರೆಯವ್ರು ಕೂಡ ಉದ್ಯೋಗ ಕೊಡಬಹುದು ಇದರಿಂದ? ಕೊಡಬಹುದು. ಮತ್ತೆ ಇದು ಆರಂಭ ಮಾಡ್ಬೇಕಾದ್ರೆ ಆರ್ಥಿಕ ಸಹಾಯ ಬ್ಯಾಂಕ್ ಇಂದ ತಗೊಂಡಿದ್ದೀರಾ? ಬ್ಯಾಂಕಿಂದ. ಅದು ಯಾವ ರೀತಿಯಿಂದ ತೀರಿಸೋದು, ಯಾವ ರೀತಿಯಿಂದ ಬಡ್ಡಿ? ಅದು ಆರ್ ತಿಂಗಳಿಗೆ ಒಂದ್ಸತಿ ವ್ಯವಸ್ಥೆ ಮಾಡೋದು. ಆರ್ ತಿಂಗಳಿಗೆ ಒಂದ್ಸಲ ಕಂತು? ಕಂತು. ಎಷ್ಟು ವರ್ಷದವರೆಗೆ ಹೇಳಿದ್ದಾರೆ? ಅದು 5 ವರ್ಷ ನಾವು ಕಟ್ಟಿ ತೀರಿಸ್ತಂಗ ಸರ್. ಬೇಗನೆ ತೀರಿಸಿದ್ರೆ ತೊಂದರೆ ಇಲ್ಲ? ತೊಂದರೆ ಏನಿಲ್ಲ. ಏನು ಸಮಸ್ಯೆ ಆಗಿಲ್ಲ ನಿಮಗೆ? ಇಲ್ಲ, ನಮ್ಮ ಸಮಸ್ಯೆ ಏನಿಲ್ಲ, ಎಲ್ಲ ಅಪ್ ಟು ಡೇಟ್ ಕಟ್ಕೊಂತ ಬಂದಿವಿ. ಅಪ್ ಟು ಡೇಟ್ ಕಟ್ಕೊಂಡ ಬಂದಿದ್ರೆ ಇನ್ನು ಕೇಳಿದ್ರೆ ಕೊಡ್ತಾರೆ, ಇನ್ನು ಜಾಸ್ತಿ ಮಾಡೋದು ಕೊಡ್ತಾರೆ. ನಮಗೆ ಬೇಡ ಅಂತ ಕೊಡ್ತಾರೆ, ಯಾಕಂತಂದ್ರೆ ನಿರ್ವಹಣೆಗೆ ನಿಮ್ಗೆ ಸಮಸ್ಯೆ ಆಗ್ತಾ ಇರೋದು ಅಂತ ಹೇಳ್ತಾ ಇದ್ದೀರಲ್ಲ. ಸೊ ಹಾಗಾಗಿ ಇನ್ನು ಮುಂದಿನ ಯೋಜನೆ ಇನ್ನು ಜಾಸ್ತಿ ಮಾಡ್ಬೇಕಂತ ಇದ್ದಾರೆ. ಈಗ ಹಸುಗಳು ತಗೋಬೇಕು ಅಂತ ಇದೀವಿ ಮಳೆಗಾಲ ಟೈಮಲ್ಲಿ. ಮಳೆಗಾಲ ಟೈಮಲ್ಲಿ ಮತ್ತೆ ಇಲ್ಲಿ ಸರೌಂಡಿಂಗ್ ನಲ್ಲಿ ತಗೊಳೋದಕ್ಕೆ ಸ್ವಲ್ಪ ಕಾಸ್ಟ್ಲಿ. ಬೆಂಗಳೂರ್ ಹತ್ರ ಇದು ಹೊಸೂರು ಆ ಕಡೆ ಹೋಗಿ ತಗೊಂಡ್ಬರ್ಬೇಕು ಅಂತ ಹೇಳಿ. ಅದು ತಗೊಂಡ್ ಬರ್ಬೇಕು ಅಂದ್ರೆ ಹೇಗೆ ನೀವು ಸೆಲೆಕ್ಟ್ ಮಾಡ್ತೀರಿ, ಅದನ್ನ ಹೇಗೆ ಆಯ್ಕೆ ಮಾಡ್ಕೊಂತೀರಿ? ಯಾರಾದ್ರೂ ನಿಮ್ ಜೊತೆಗೆ ಸ್ವಲ್ಪ ಅನುಭವ ಇರೋರ್ನ ಕರ್ಕೊಂಡು, ಜೊತೆಗೆ ಒಬ್ರು ಕರ್ಕೊಂಡು ಹೋಗಿ ಅವ್ರು ಹೇಳಿದ ಮಾತಿಗೆ ಎಸ್ ಅಂತ ತಗೊಂಡ್ಬರ್ತಾ ಇದೆ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೋಸ ಆಗುವಂತ ಬಹಳ ಇದೆ. ಯಾಕಂದ್ರೆ ನಿಮ್ ಹತ್ರ ಇಲ್ಲೇ ಪಕ್ಕ ಮೈಕೊಂಡ ಒಂದಿಬ್ರು ಬಹಳ ಹೇಳ್ಬಿಟ್ಟು ಭಾರಿ ಚೆನ್ನಾಗ್ ಕರೀತ ಅಂತೇಳಿ ನಮ್ಮ ಮನೇಲಿ ನಂಬಿಸಿ ಕೊಟ್ಟೋದ್ರು. ಅದು ಕಾಯಿಲೆ ಇರೋದ್ ಕೊಟ್ಬಿಟ್ಟದಾರೆ, ಗೊತ್ತಾಗ್ಲಿಲ್ಲ ನಿಮ್ಗೆ? ನಮಗ್ ಗೊತ್ತಾಗ್ಲಿಲ್ಲ, ಅದು ಸತ್ಯ. ಆತರ ಒಂದು ಮೋಸ ಆಗುವ ಒಂದು ಸಂದರ್ಭ ಇರ್ತದೆ. ಇದೆ ಇದೆ ಇದೆ ಇದೆ. ಸೊ ಅದಕ್ಕಾಗಿ ನಾವು ಕೂಡ ಹೇಳೋದು, ಒಬ್ಬ ಯಾರೋ ತಜ್ಞ ವೆಟರ್ನರಿ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಯಾರು ಇದ್ರಲ್ಲಿ ಅನುಭವ ಇದಾರೆ ತುಂಬಾ, ಒಂದು ಆಳದಲ್ಲಿ ಅನುಭವ ಇರ್ತಾರೆ ನೋಡ್ರಿ, ಅಂತವ್ರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಗೊತ್ತಾಗುತ್ತೆ. ಯಾವ ವೆಟರ್ನರಿ ಎಕ್ಸ್ಪರ್ಟ್ ಕೂಡ ಗೊತ್ತಾಗಲ್ಲ, ಬಟ್ ಅವ್ರಿಗೆ ಗೊತ್ತಾಗುತ್ತೆ, ನೋಡ್ ತಕ್ಷಣ ಗೊತ್ತಾಗುತ್ತೆ ಈ ಹಸು ಹಿಂಗಿದೆ ಅಂತಾನೆ ಹೇಳ್ಬಿಡ್ತಾರೆ. ನಾವು ಡಾಕ್ಟರ್ಗೂ ಹೇಳಿದೀವಿ, ಅವರು ಒಪ್ಕೊಂಡಿದ್ದಾರೆ ಫೋನ್ ನಲ್ಲಿ. ಅಲ್ಲಿಗೆ ಹೋದ್ಮೇಲೆ ಇದನ್ನ ತೋರಿಸ್ಬಿಟ್ಟು ಖರೀದಿ ಮಾಡೋದು ಅಂತ ಒಂದು ತೀರ್ಮಾನಕ್ಕೆ ಆಗಿದೀವಿ. ಆಯ್ತು ತಿಪ್ಪೇಸ್ವಾಮಿ ಅವರೇ, ಯುವಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಕೆಲವೊಬ್ರು ನಮ್ಮ ಯುವಕರು ಪಟ್ಟಣಕ್ಕೆ ಹೋಗ್ತಾರೆ, 10,000 15,000 ಸಂಬಳಕ್ಕೆ ಪಟ್ಟಣಕ್ಕೆ ಹೋಗಿ ಸೇರ್ಕೊಂಡು ಅಲ್ಲೂ ಇಲ್ಲಿ ಇಲ್ಲೂ ಇಲ್ಲ ಅಂದಿನಂಗ ಆಗಿರ್ತದೆ ಸಂದರ್ಭ, ಅಂತವ್ರಿಗೆ ಈ ಉದ್ಯೋಗ ಒಳ್ಳೇದಂತ ಹೇಳ್ತೀರಾ? ಬಹಳ ಒಳ್ಳೇದ್ರಿ, ಯಾಕಂದ್ರೆ ಸ್ವಂತ ಜಮೀನಿದ್ರೆ, ಸ್ವಂತ ಕೈಲಿಂದ ಮಾಡೋದಿದ್ರೆ ಜಮೀನಿಗೆ ಗೊಬ್ಬರ ಆಯ್ತು, ತನ್ನ ಶ್ರಮಕ್ಕೆ ಉಳಿತಾಯ ಆಯ್ತು, ಎರಡನ್ನು ಮಿಕ್ಸ್ ಆಗಿ ನಡ್ಸ್ಕೊಂಡು ಹೋಗೋ ಅಂತ ಇದುವೆ ಕಷ್ಟನೆ. ಆಯ್ತು ತಿಪ್ಪೇಸ್ವಾಮಿ ಅವರೇ, ಇದುವರೆಗೆ ತಾವು ತಮ್ಮ ದನಗಳ ಸಾಕಾಣಿಕೆ ಕುರಿತು, ಹೈನುಗಾರಿಕೆ ಕುರಿತು ತಮ್ಮ ಅನುಭವಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ಪರವಾಗಿ, AM ಕೇಂದ್ರದ ಪರವಾಗಿ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ, 9481517600. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಹೈನುಗಾರಿಕೆ ನಿರ್ವಹಣೆ ಕುರಿತು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ 17 ಗ್ರಾಮ ಮಾಯಕೊಂಡ ಹೋಬಳಿಯ ಹಿರಿಯ ರೈತರಾದಂತಹ ಶ್ರೀ HP ತಿಪ್ಪೇಸ್ವಾಮಿ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಕಡೂರು ತಾಲೂಕು ನಾಗಗೊಂಡನಹಳ್ಳಿಯ ಶ್ರೀಮತಿ ಮಲ್ಲಮ್ಮ ಮತ್ತು ತಂಡದಿಂದ ತೊಟ್ಟಿಲ ಪದ. ಗಿರಿ ಅಳತಾನೆ ತೋ ಗಿರಿ ಗಂಗಾಧರ ಎಂದು ತೋಗಿರಿ, ಗಂಗಾಧರ ಎಂದು ತೋಗಿರಿ, ಅತ್ತೇರು ನಕು ಜನ ಮೂರ್ತಿ ನಕತಲಿಯೋರು, ನಕು ಜನ ಅತ್ತೇರು ಮೂರ್ತಿ ನಕತಲಿಯೋರು, ಜನ ಅತ್ತೇರು ಮೂರ್ತಿ ನಕತಲಿಯೋರು, ನಕು ಜನ ಮೂತೈದರೆ ನೀವು ತೋಗಿರಿ, ಮೂತೈದರೆ ನೀವು ತೋಗಿರಿ, ಮೂತೈದರೆ ನೀವು ತೋಗಿರಿ, ಮೂತೈದರೆ ನೀವು ತೋಗಿರಿ, ಅಲ್ಲಮ್ಮ ನೇ ತಾಯಿ ಮೆಲ್ಲಮ್ಮ ರಾಗಿಯ ಜಲ ಜಲ ನೇವೋ ರಮ್ಮ ಕಲ್ಲಮ್ಮ ಜಲ ಜಲಾನೆ ಓದೋರಮ್ಮ ಕಲ್ಲಮ್ಮ ನೇ ತಾಯಿ, ಜಲಾನೆ ಓದೋರಮ್ಮ ಕಲ್ಲಮ್ಮ ನೇ ತಾಯಿ, ಜಲ ಜಲಾನೆ ಓದೋರಮ್ಮ ಕಲ್ಲಮ್ಮ ನೇ ತಾಯಿ, ಜಲಾನೆ ಓದೋರಮ್ಮ ನಾನು ನಿಮಗೆ ಬೆಲ ದರತಿಯ ಕಲ್ಲಮ್ಮ ನೇ ತಾಯಿ, ಬೆಲ್ಲ ದರತಿಯ ಬೆಳಿಗೆರೋ ಕಲ್ಲಮ್ಮ ನೇ ತಾಯಿ, ದರತಿಯ ಬೆಳಿಗೆ ಕಲ್ಲಮ್ಮ ನೇ ತಾಯಿ, ಬೆಲ್ಲ ದರತಿಯ ಚಂದ್ರಾಮತಿ ನಂಬ ಏಡಿ ಗೋಟ ಕಲ್ಲಮ್ಮ ನೇ ತಾಯಿ, ಚಂದ್ರಾಮತಿ ನಂಬ ಏಡಿ ಗೋಟ ಕಲ್ಲಮ್ಮ ನೇ ತಾಯಿ, ಚಂದ್ರಾಮತಿ ನಂಬ ಏಡಿ ಗೋಟ ಕಲ್ಲಮ್ಮ ನೇ ತಾಯಿ, ಆನೆಮತಿ ನಂಬ ಇಡಿ ಗೋಟ ನಿಡಕಂಡ ರೇ ತಾಯಿಗಳ ತಾಯಿಗಳ ನ್ಯಾನ ದೇವು ಕಲ್ಲಮ್ಮ ನೇ ತಾಯಿ, ತಾಯಿಗಳ ನ್ಯಾನ ದೇವು ಕಲ್ಲಮ್ಮ ನೇ ತಾಯಿ, ತಾಯಿಗಳ ನ್ಯಾನ ದೇವು ಕಲ್ಲಮ್ಮ ನೇ ತಾಯಿ, ಅಯ್ಯೋ ಮುಗುದಾವು ರಾಜನ ಹೆಚ್ಚವು ನಾನಿಡದ ಕೆಲಸ ಒಳಗೆ ಕಲ್ಲಮ್ಮ ನೇ ತಾಯಿ, ಬಂದ ಮಾ